ಅಪ್ಪಟ ಕೃಷಿಕರು ಇವರು. ಈಗ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಕಿರು ಪರಿಚಯದೊಂದಿಗೆ ತಾವು ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿ ಸರ್. ನಾನು ನಗರದ ಮಾದೇವಪ್ಪ ಅಂತಂದೇಳಿ, ಶಿಕಾರಿಪುರ, ಮೂಲತಃ ಕೃಷಿಕ. ನಾನು ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ಕೃಷಿ ಕಡೆಗೆ ಹೆಚ್ಚು ಒಲವು ಕೊಟ್ಟಿದ್ರಿಂದ, ಕೃಷಿಯಿಂದನೇ ಬದುಕು ಕಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರಿಂದ, ಏಳು ಬೀಳುಗಳನ್ನು ಕಂಡು ಕೊನೆಗೆ ಅಡಿಕೆ ಬೆಳೆ ನಮ್ಮ ಮೂಲ ಕಸಬದು. ಮೂರು ತಲೆಮಾರಿನಿಂದನೂ ನಾವು ಅಡಿಕೆ ಬೆಳೆ ಬೆಳ್ಕೊಂಡು ಬಂದಂತ ಕುಟುಂಬ ನಮ್ದು. ಅದರಲ್ಲಿ ಅಂತರ್ ಬೆಳೆ ಬೆಳೆಯೋದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅಡಿಕೆ ಬೆಳೆ ಅಂತ ಹೇಳಿದ್ರಿ, ಮೂರು ತಲೆಮಾರುಗಳಿಂದ ಮೊದಲು ಯಾವ ರೀತಿಯಿಂದ ಇದರ ಒಂದು ಸ್ಥಿತಿ ಇತ್ತು ಸರ್, ಮಧ್ಯದಲ್ಲಿ ಹೇಗೆ, ಮತ್ತೆ ಈಗ ಸದ್ಯ ನೀವು ಏನ್ ನೋಡ್ತಾ ಇದ್ದೀರಿ, ಅದರ ಒಂದು ಸ್ವಲ್ಪ ಚಿತ್ರಣ ಹೇಳ್ಬಹುದಾ? ನಮ್ಮ ತಂದೆ ಕಾಲದಲ್ಲಿ ನಾವು ಅಡಿಕೆ ಬೆಳೆಯುವಾಗ ಕ್ವಿಂಟಾಲಿಗೆ 500 ರೂಪಾಯಿ ಕ್ವಿಂಟಾಲ್ ಇತ್ತು. ಆದ್ರೂ ಸಹ ನಾವು ಬೆಳೆಯನ್ನು ಇಟ್ಕೊಂಡು ಬಂದಿದ್ದೀವಿ. ಅದು ಮೂಲ ಕಸಬಾಗಿರೋದ್ರಿಂದ ಯಾರು ಮೂಲ ಕಸಬನ್ನ ಕೈ ಬಿಡೋದಿಲ್ಲ. ಮಲೆನಾಡಿನಲ್ಲಂತೂ ನಮ್ಮ ಅಡಿಕೆ ಬೆಳೆ ಬಗ್ಗೆ ಬಹಳ ಪ್ರೀತಿ ಮತ್ತು ಅಭಿಮಾನದಿಂದ ವ್ಯವಸಾಯ ಮಾಡ್ತಾ ಬಂದಿದ್ದಾರೆ. ಅದರಲ್ಲೇ ಬದುಕು ಕಟ್ಕೊಂಡು ಇವತ್ತು ಮುಂದುವರೆದದ್ದನ್ನ ನಾವು ದಿವಸ ನೋಡ್ತಾ ಇದ್ದೇವೆ. ಈಗ ಬಯಲುಸೀಮೆ ಕಡೆಗೆ ಅಡಿಕೆ ಬಂದಿದ್ದು ನಮಗೂ ಸಹ ಸಂತೋಷ ಪಟ್ಟಿದೆ ಹೊರತಾಗಿ ನಾವು ಅಸೂಯೆ ಪಟ್ಟಿಲ್ಲ. ರೈತರು ಮುಂದುವರಿಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಲ್ಪನೆಯಿಂದ ನಾವು ರೈತರಿಗೆ ನಾವು ಬೆಂಬಲ ಕೊಡ್ತಾ ಬಂದಿದ್ದೀನಿ. ನಾನು ಕೃಷಿ ಸಮಾಜದ ಅಧ್ಯಕ್ಷ ಆದಾಗ್ಲೂ ಸಹ ಕೃಷಿ ಬಗ್ಗೆ ಮತ್ತು ಕೃಷಿ ರೈತರ ಬಗ್ಗೆ ನಾನು ತರಬೇತಿ ಕೊಡೋದ್ರಿಂದ ಹಿಡಿದು ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಬರ್ತಂದಿದ್ದೀನಿ. ಈಗ ಈ ತಮ್ಮ ಒಂದು ಅನುಭವದಲ್ಲಿ ಈ ಅಡಿಕೆ ಬೆಳೆಯಲ್ಲಿ ಈಗ ಮೂರು ತಲೆಮಾರುಗಳಿಂದ ಅಡಿಕೆ ಬೆಳೀತಾ ಇದ್ದೀರಾ, ಮೊದಲು ಈ ಅಂತರ ಬೆಳೆಯ ಒಂದು ಯೋಚನೆ ಇತ್ತ ನಿಮ್ಗೆ, ಅಥವಾ ಏಕ ಬೆಳೆನೇ ಬೆಳಿಬೇಕಂತ ಹೇಳಿ ಬೆಳೆದಿದ್ದೀರಾ, ಅಥವಾ ಹೇಗೆ ಸರಿ? ನಾವು ಹಿಂದೆ ವಿಳ್ಳೆದೆಲೆಯಲ್ಲಿ ಅಡಿಕೆ ಬೆಳೀತಾ ಇದ್ದದ್ದು ಉಂಟು ಆ ಕಾಲದಲ್ಲಿ. ಆ ನಂತರದಲ್ಲಿ ನಾವು ಹೊಸದಾಗಿ ಹೊಸ ತೋಟಗಳನ್ನು ಮಾಡಿದಾಗ ಅಡಿಕೆ ಹಾಕಿದಾಗ ಒಂದೇ ಸರಿ ಸುಮಾರು ಅಡಿಕೆ ರೇಟು ಕಡಿಮೆ ಆಗೋಯ್ತು. ಸುಮಾರು 6-12 ಸಾವಿರ ಇದ್ದದ್ದು 7 ಸಾವಿರಕ್ಕೆ ಬಂತು. ಅವಾಗ ಒಂದು ಪೇಪರ್ನಲ್ಲೆಲ್ಲ ನಾನು ಓದ್ದೆ, ನಾವು ಯಾವಾಗ್ಲೂ ಒಂದೇ ಬೆಳೆಯನ್ನು ನಂಬ್ಕೊಂಡು ಬದುಕಕ್ಕಾಗಲ್ಲ ಅಂತಂದೇಳಿ. ನಾನು ಕ್ಯಾಮ್ಕೋಸ್ನವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರದಲ್ಲಿ. ದೇ ಹ್ಯಾವ್ ಟೇಕನ್ ಸೀರಿಯಸ್ ಮೆಜರ್ ಅಬೌಟ್ ದಟ್. ಅವ್ರು ಈ ಕ್ಯಾಡ್ಬರೀಸ್ನವರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರಿ ಕೋಕೋ ಬೆಳೆಗಾರರಿಗೆ. ಅದಕ್ಕೆ ಪ್ಯಾರಲಲ್ ಆಗಿ ನಮ್ ಕ್ಯಾಮ್ಕೋಸ್ನವರು ಒಂದು ದಿಟ್ಟನ್ನಲ್ಲಿ ತಗೊಂಡು ಕ್ಯಾಮ್ಕೋಸ್ ಚಾಕ್ಲೇಟ್ ಫ್ಯಾಕ್ಟರಿ ಮಾಡಿ ರೈತರಿಗೆ ಈಗ ಪರ್ಯಾಯ ಬೆಳೆ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಡಿಕೆಯನ್ನೇ ನಂಬ್ಕೊಂಡು ಬದುಕಕ್ಕೆ ಆಗೋದಿಲ್ಲ, ನಾಳೆಯೊಂದು ದಿವಸ ಅಡಿಕೆ ಹೊರಟೋಗ್ಬಿಟ್ರೆ ಬದುಕು ಹ್ಯಾಕ್ ಕಟ್ಕೊಳ್ಳೋದು ರೈತರು ಅನ್ನೋ ಒಂದು ದೃಷ್ಟಿಯಿಂದ ಆಗ ಕ್ಯಾಮ್ಕೋಸ್ನವರು ಈ ನಮಗೆ ಎನ್ಕರೇಜ್ ಮಾಡಿದ್ರು. ಆಗ ನಾನು ಕೋಕೋ ಬೆಳೆಯನ್ನು ಹಾಕೋದಕ್ಕೆ ನಿರ್ಧಾರ ತಗೊಂಡೆ. ಅಲ್ಲ, ಅಡಿಕೆಯಲ್ಲಿ ಇನ್ನು ಬೇರೆ ಬೆಳೆಗಳನ್ನ ಸುಮಾರು ಇದಾವೆ ಸರ್, ಈ ಒಂದು ಮಲೆನಾಡು ಪ್ರದೇಶ ಅರೆ ಮಲೆನಾಡು ಪ್ರದೇಶದಲ್ಲಿ ಬೆಳೀತಕ್ಕಂತ ಒಂದು ಸುಮಾರು ಬೆಳೆಗಳಿದಾವೆ. ಈ ಕೋಕೋನೆ ಯಾಕೆ ತಗೋಬೇಕಂತ ಅನಿಸ್ತು ನಿಮಗೆ, ಇದು ಕೋಕೋನೆ ಯಾಕೆ ಬೆಳೀತಾ ಇದ್ದೀರಾ? ನನ್ನ ಸ್ನೇಹಿತರು ಒಬ್ರು ಇದ್ರು ಇಲ್ಲಿ ಸಿದ್ಲಿಂಗಯ್ಯ ಅಂತಂದು ಹೇಳಿ, ಕೃಷಿ ಪಂಡಿತ ಅವರಡ್ ಪರದುರ್ಗ ಅವರು, ಅವರು ನಾನು ಬಹಳ ಸ್ನೇಹಿತರು. ಅವ್ರ ತೋಟಕ್ಕೆ ಹೋಗಿದ್ದೆ. ಅವ್ರದ್ದು ಒಂದ್ ದಿವಸ ಕೋಕೋ ಬೆಳೆನ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ರು. ಇದು ಎಲ್ಲಿ ಕಳಿಸ್ತೀರಿ ಅಂತ ಕೇಳಿದೆ ನಾನು. ನಾನು ಪುತ್ತೂರಿಗೆ ಕಳಿಸ್ತಾ ಇದ್ದೀನಿ ಕ್ಯಾಮ್ಕೋಸ್ಗೆ. ಅಲ್ಲಿಂದ ನಾವು ತಗೊಂಡು ಹೋದ ಇಲ್ಲಿ ನಾನು ಪ್ಯಾಕ್ ಮಾಡಿ ಲೋಡ್ ಮಾಡಿ ಕಳಿಸ್ಬಿಟ್ರೆ ಅಲ್ಲಿ ತಗೊಂಡು ಬಿಲ್ ಮಾಡಿ 1 ರೂಪಾಯಿ ಮೋಸಿಲ್ದೆ ದುಡ್ಡು ಕಳಿಸ್ತೀನಿ ಅಂತ ಬರ್ತಾ ಇದೆ. ಇದರಲ್ಲಿ ದೊಡ್ಡ ಲಾಭ ಆಗ್ತಾ ಇದೆ. ಇದೊಂದು ದರಿದ್ರ ಬೆಳೆ ಅಂದ್ರು. ಏನಾಗ ಅಂದ್ರೆ ದರಿದ್ರ ಬೆಳೆ ಅಂತಿರಲಿ ಯಾಕೆ ಹೇಳ್ತೀರಿ ಅಂತ ಕೇಳಿದೆ ನಾನು. ನೋಡಿ, ಇದಕ್ಕೆ ಔಷಧಿ ಹೊಡೆಯೋದು ಬೇಡ, ಗೊಬ್ಬರ ಹಾಕೋದು ಬೇಡ, ತುಂಬಾ ಚೆನ್ನಾಗಿ ಬರುತ್ತೆ ಅಡಿಕೆ. ನೆರಳಲ್ಲಿ ಬರುವಂತ ಬೆಳೆ ಅಡಿಕೆಗೆ ಜೊತೆ ಜೊತೆಗೆ ಬೆಳೆಯೋದ್ರಿಂದ ನಮಗೆ ಅಡಿಕೆಗೆ 2-3 ತರ ಲಾಭ ಆಗುವಂತ ಸನ್ನಿವೇಶ ಇದೆ ಅನ್ನೋ ಮಾತನ್ನ ಸಿದ್ದಿಂಗಯ್ಯನವರು ಹೇಳಿದ್ರು. ಅದು ಅನುಭವನು ನಾನು ಪಟ್ಕೊಂಡೆ. ನಂತರ ನಾನು ಕೋಕೋನ್ ತಂದು ಕ್ಯಾಮ್ಕೋಸ್ತು ರೆಕಮೆಂಡೇಶನ್ ಮೇಲೆ ನಾನು ಕೋಕೋ ತಂದು ಹಾಕಿದೆ. ಯಾಕೆ ಅಂದ್ರೆ ಅಡಿಕೆ ಬೆಳೆ ಆ ಕಾಲದಲ್ಲಿ ನಾನು ಹಾಕುವಾಗ ಯಾರು ಅಷ್ಟಾಗಿ ಮುಂದೆ ಬರ್ತಾ ಇರಲಿಲ್ಲ. ನಾನು ಹಾಕಿದಾಗ ಅಡಿಕೆ ಬೆಳೆ ಹಾಕಿದಾಗೆ ಅಡಿಕೆ ಹಾಕಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ನಾವು ಟ್ರಯಲ್ ಅಂಡ್ ಎರರ್ ಅಂತಂದು ಹೇಳಿ ನಾನು ಮೊದಲೇ ಅಡಿಕೆ ಬೆಳೆ ಹಾಕೋದಕ್ಕಿಂತ ಮುಂಚೆ ಬಸಿಗಾಲುವೆನ್ ಮಾಡಿ ಕಾಲುವೆ ಮಾಡಿ ಬಯೋಡೈಜೆಸ್ಟರ್ ಮಾಡಿ ಬಹಳ ವ್ಯವಸ್ಥಿತವಾಗಿ ಮಾಡಿದ ಮೇಲೆ ನನಗೆ 4 ವರ್ಷಕ್ಕೆ ಅಡಿಕೆ ಬಂತು. 4 ವರ್ಷದಲ್ಲೇ ಆ ನಂತರದಲ್ಲಿ ಸುಮಾರು 4 ವರ್ಷ ಆದ ಮೇಲೆ ನಾನು ಕೋಕೋ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ. ಕೋಕೋ ಹಾಕೋದಕ್ಕೆ ನಾವು ಸಸಿಗಳನ್ನ ನಮ್ಮ ತೋಟಗಾರಿಕೆ ಇಲಾಖೆಯವರು ತರಿಸ್ಕೊಟ್ರು. ಭದ್ರಾದಲ್ಲೇ ಯಾರೋ ಬೆಳೆದಿದ್ರು, ಅದು ವೆರೈಟಿ ಹೇಳಿದ್ರು ನನಗೆ. ಆ ವೆರೈಟಿ ಯಾವುದೇ ಇಲ್ಲ ಅಂತ ವೆರಿಫೈ ಮಾಡಿ ತಂದು ಹಾಕಿದೆ. ಈ ಕೋಕೋ ಬೆಳೆ ಈಗ ಆರಂಭದಲ್ಲಿ ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿ ಹಾಕ್ದಾಗ ಏನಂತ ಇದ್ರು ಸರ್, ಸೊ ನಿಮ್ಮ ಸುತ್ತಮುತ್ತಲಿನ ರೈತ ಬಾಂಧವರು, ಆಮೇಲೆ ಈಗ ಏನಂತ ಇದ್ರೆ, ಅವರ ಪ್ರತಿಕ್ರಿಯೆ ಈಗ ಹೇಗಿದೆ? ಆಗ ಹೇಳ್ತಾ ಇದ್ರು, ಇವನಿಗೆ ತಲೆನೇ ಇಲ್ಲ, ಯಾಕೆ ಹಾಕ್ತಾ ಇದ್ದಾರೆ ನೀವು? ನಾವು ಹಾಕಿ ತೆಗೆದಿದ್ದೇವೆ, ಎಲ್ಲ ಹಣ್ಣುಗಳನ್ನ ಹಕ್ಕಿ ಪಕ್ಷಿಗಳು ತಿಂದು ಹೋಗ್ತವೆ, ನರಿ ನಾಯಿಗಳೆಲ್ಲ ಬಂದು ತಿಂದು ಹೋಗ್ತವೆ, ಇವನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತಂದ್ ಹೇಳ್ತಾ ಇದ್ರು. ಆಮೇಲೆ ಹಾಕಿದ ಮೇಲೆ ಹಣ್ಣು ಬರಕ್ಕೆ ಶುರುವಾಯ್ತು. ನನಗೆ ನೋಡಿದೆ, ನಮ್ಮ ಸಿದ್ದಲಿಂಗಯ್ಯನವರು ಹೇಳಿದ ಹಾಗೆ ಅದೊಂದು ದರಿದ್ರ ಬೆಳೆನೆ. ಆ ದರಿದ್ರ ಬೆಳೆ ಅಂತ ಅಂದ್ ಹೇಳಿದ್ರೆ ಅದಕ್ಕೆ ಗೊಬ್ಬರ ಏನು ಕೇಳಲ್ಲ, ಮತ್ತೆ ಔಷಧಿ ಅಂತೂ ಕೇಳದೇ ಇಲ್ಲ. ಆ ಹಣ್ಣು ಕೀಳೋದು, ಅದನ್ನ ಪ್ರೊಸೆಸಿಂಗ್ ಮಾಡೋದು, ಬೀಜನ್ ತಗೊಂಡೋಗಿ ಮಾರ್ಕೆಟಿಂಗ್ ಮಾಡೋದು, ಇಷ್ಟು ಸುಲಭ ಆಯ್ತು. ಮತ್ತೆ ಎರಡು ಲಾಭ ಅಂತಂದ್ ಹೇಳಿದ್ರೆ ಅದರ ಎಲೆಗಳು ಇದೆಯಲ್ಲ, ಅದು ಉತ್ಕೃಷ್ಟವಾದ ಗೊಬ್ಬರ ಭೂಮಿಗೆ. ನಿಜವಾಗೂ ಸರಿಯಾದ ರೈತ ಅದನ್ನ ಬಳಸ್ಕೊಂಡ್ರೆ ಗೊಬ್ಬರ ಹಾಕೋದೇ ಬೇಡ ತೋಟಕ್ಕೆ. ಅದು ನಮಗೆ ಅನುಕೂಲ ಆದದ್ದು ಅಂತಂದ ಹೇಳಿ ನನ್ನ ಅನುಭವದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕೋಕೋ ಹಾಕೋದ್ರಿಂದ ಅಡಿಕೆ ಇಳುವರಿ ಕಡಿಮೆ ಆಯ್ತದೆ ಅಂತ ಹೇಳಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ತಪ್ಪು ಗ್ರಹಿಕೆ ಇದೆ ನಮ್ಮ ರೈತ ಬಾಂಧವರಲ್ಲಿ. ಇದು ನೀವು ಹೇಗೆ ಸಮರ್ಥಿಸಿಕೊಳ್ತೀರಿ? ನೋಡಿ, ಏನಾಗುತ್ತೆ ಅಂದ್ರೆ ನಾವು ಬೆಳೆ ಹಾಕಿದಾಗ ಬೆಳೆ ಪದ್ಧತಿನ ಅರ್ಥ ಮಾಡ್ಕೋಬೇಕು. ಯಾವ ಬೆಳೆಗೆ ಯಾವ ಗೊಬ್ಬರ ಕೊಡಬೇಕು, ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತಂದು ಅರಿವಿರಬೇಕು. ನಾವು ಒಂದು ಕ್ರಾಪ್ ಅನ್ನು ಹಾಕೊಂಡು ಇನ್ನೊಂದು ಕ್ರಾಪ್ ಅನ್ನ ಮಲ್ಟಿಕಲ್ ಕ್ರಾಪ್ ಮಾಡಿದಾಗ ಸಬ್ಸ್ಟಿಟ್ಯೂಟ್ ಆಗಿ ಸಮಂಜಸವಾದ ಗೊಬ್ಬರ ಕೊಡದೆ ಹೋದಾಗ ಅದು ಇಳುವರಿ ಕಡಿಮೆ ಆಗುತ್ತೆ, ನಿಜ ಒಪ್ಕೊಳ್ಳುವಂಥದ್ದೇ. ಆದರೆ ಒಂದು ಹೇಳ್ತಾರೆ, ಅಡಿಕೆಯಲ್ಲಿ 4.5 ಆಚೆ ನೀವು ಯಾವ ಬೆಳೆ ಹಾಕಿದ್ರು ತೊಂದರೆ ಇಲ್ಲ ಅಂತಂದೇಳಿ ತೋಟಗಾರಿಕೆಯನ್ನು ಸಮರ್ಥನೆ ಮಾಡಿದ್ದಾರೆ, ವಿಜ್ಞಾನಿಗಳಿಗೂ ಸಮರ್ಥನೆ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು. ಅದನ್ನು ಅವಲಂಬಿಸೇ ನಾನು ಅಡಿಕೆ ತೋಟದಲ್ಲಿ ಅದನ್ನು ಬೆಳೆ ಮಾಡಿದ್ದೀನಿ ಅಂತಂದು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋಕೋ ಬೆಳೆಯ ಒಂದು ಸಸ್ಯ ಅಭಿವೃದ್ಧಿಗೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನನಗೆ ಅನುಭವ ಆದದ್ದು, ಈಗ ನೀವು ಇದನ್ನ ಆದ್ರೆ ಏನ್ ಲಾಭ ಆಯ್ತು ಅಂತ ಕೇಳಲೇ ಇಲ್ಲ, ನಾನೇ ಹೇಳ್ಬಿಡ್ತೀನಿ ಕೇಳಿ. ನಾನು ಮೊದಲು ಹಾಕಿದಾಗ 15,000 ರೂಪಾಯಿ ಕ್ವಿಂಟಾಲ್ ಇತ್ತು. ನಾನು ಮೊನ್ನೆ ಹೋದ ವರ್ಷ ಮಾರಾಟ ಮಾಡಿದಾಗ 90,000 ರೂಪಾಯಿದಂಗೆ ಕ್ವಿಂಟಾಲ್ ನಂಗೆ ಒಂದು ಕೋಕೋವನ್ನ ಮಾರ್ತಾ ಇದ್ದೆ. 2 ಚೀಲ ಕೋಕೋ ಬೀಜ ತಂದು 90,000 ರೂಪಾಯಿ ತಗೊಂಡು ಹೋಗ್ಬೋದು. ಹೇಗಿದೆ, 40 ಚೀಲ ಭತ್ತ ಬೆಳೆದು ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಬರುತ್ತೆ, ಇದೆಲ್ಲ ಲೆಕ್ಕ ಹಾಕಿದಾಗ ಈ ಸುಲಭವಾಗಿ ಸಂಪಾದನೆ ಮಾಡೋದಕ್ಕೆ ಇರತಕ್ಕಂತ ಅವಕಾಶಗಳನ್ನ ರೈತರು ಬಳಸ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಈ ಒಂದು ಬೆಳೆಯ ಒಂದು ಖರ್ಚು ವೆಚ್ಚಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ನಾವು ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ, ಜೊತೆಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ ಅದ ಆದಾಯ ನೋಡಿದಾಗ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯ್ತು. ಹೋದ ವರ್ಷ ನನಗೆ 5 ಲಕ್ಷ ರೂಪಾಯಿ ಆದಾಯ ಬಂದಿದೆ, ಅಕೌಂಟ್ಸ್ ಇಲ್ಲಿ ಕೊಡ್ತೀನಿ ನಿಮ್ಮ ಹತ್ರ. ಅದು ಹಾಕಿರೋದೇ 4 ಎಕರೆಗೆ ನಾನು, ಅದು ಸಿಂಗಲ್ ಕ್ರಾಪ್ ಅಲ್ಲ, ಮಲ್ಟಿಕಲ್ ಕ್ರಾಪ್. ಅಡಿಕೆ ಬರೋದ್ರ ಜೊತೆಗೆ ಇದ್ರ ಲಾಭಾಂಶನೂ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ನಮಗೆ ಇನಾರ್ಗ್ಯಾನಿಕ್ ಗೊಬ್ಬರ ಕೊಡೋದನ್ನ ಕಡಿಮೆ ಮಾಡಬಹುದು ಅದ್ರ ಮೂಲಕ ಅಂತಂದೇಳಿ ನನಗೆ ಅನಿಸ್ತಾ ಇದೆ. ಅದು ಸೇವ್ ಆಗ್ತದೆ ಅಂತ ನಾ ತಿಳ್ಕೊಂಡಿದ್ದೀನಿ. ಈಗ ಅಂತರ್ ಬೆಳೆಯಾಗಿ ಕೋಕೋ ಬೆಳೆಯೋದ್ರಲ್ಲಿ ಹೇಗೆ ಅಂತರ ಕಾಪಾಡಿದ್ದೀರಿ ಸರ್? ಈ ಸಸಿಯಿಂದ ಸಸಿಗೆ, ಗಿಡದಿಂದ ಗಿಡಗೆ, ಯಾವ ಒಂದು ವೈಜ್ಞಾನಿಕವಾಗಿ ಹೇಳುವುದಾದರೆ ನಾವು 18 ಅಡಿಗೆ ಒಂದೊಂದು ಸಸಿ ಹಂಗೆ ಹಚ್ಕೊಂಡು ಬಂದಿದ್ದೀನಿ. 250 ಸಸಿಗಳನ್ನು 1 ಎಕರೆಗೆ ಹಚ್ಚಿರ್ತಕ್ಕಂಥದ್ದು ಅಷ್ಟೇನೆ, ಹೆಚ್ಚು ಹಾಕಿಲ್ಲ. ಅದರಲ್ಲಿ ಬಹಳ ಮುಖ್ಯವಾದ ಕೆಲಸ ಅಂದ್ರೆ ಪ್ರೋನಿಂಗ್ ಮಾಡ್ಬೇಕ. ಈ ಪ್ರೋನಿಂಗ್ ಅನ್ನ 2-3 ಸರಿ ಮಾಡಿಬಿಟ್ರೆ ಆ ಎಲೆ ಬರುತ್ತಲ್ಲ, ಆ ಎಲೆನೇ ಗೊಬ್ಬರ ಆಗಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದೇಳಿ ನನ್ನ ಅನುಭವದಲ್ಲಿ ನಾ ಹೇಳಿರ್ತಕ್ಕಂಥದ್ದು. ಇವತ್ತು ಸಹ ನಾ ಕೋಕೋ ಕೊಟ್ಟು ಬಂದೆ, ಈಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಇರ್ತಕ್ಕಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಹೈಲಿ ನ್ಯೂಟ್ರಿಷನ್ ಫುಡ್ ಅದು. ಕೋಕೋ ಇಸ್ ಹೈಲಿ ನ್ಯೂಟ್ರಿಷನ್. ನೀವು ಚಾಕ್ಲೇಟಿಗೂ ಅದನ್ನೇ ಬಳಸೋದು, ಆಮೇಲೆ ಐಸ್ ಕ್ರೀಮಿಗೆ ನೀವು ಯಾವುದೇ ಟಾನಿಕ್ ತಗೊಂಡ್ರೆ ಕೋಕೋ ಇಷ್ಟಂಶ ಅಂತ ಇರುತ್ತೆ. ಪಾಪ ಜನಕ್ಕೆ ಗೊತ್ತೇ ಇಲ್ಲ ಅದು. ನಾನು ಸಹ ಅಲ್ಲಿ ಕೋಕೋ ಚಾಕ್ಲೇಟ್ ತಂದಿದ್ದೀನಿ, ಇಲ್ಲಿ ತಂದಿದ್ದೀನಿ, ತೋರಿಸ್ತೇನೆ ನಿಮ್ಮ ಹತ್ರ. ಚಾಕ್ಲೇಟ್, ಈ ಕೋಕೋ ಚಾಕ್ಲೇಟ್ ನಮ್ಮ ಮಕ್ಕಳಿಗೆಲ್ಲ ಕೋಕೋ ಚಾಕ್ಲೇಟ್ನೇ ಪರಿಚಯ ಮಾಡಿಸೋದು. ಯಾಕೆಂದ್ರೆ ನಾವು ಬೆಳೆದ ಕೋಕೋದಲ್ಲಿ ಚಾಕ್ಲೇಟ್ ಮಾಡ್ತಾರೆ, ಅಲ್ಲಿ ಒಂದು ಪೌಡರ್ ಮಾಡ್ತಾ ಇದಾರೆ. ನೀವು ಇವ್ರು ಮಾಡ್ತಾರಲ್ಲ ಎಂತದ್ದು, ಹಾರ್ಲಿಕ್ಸ್ ಆತರ, ಬೋರ್ನ್ವಿಟಾ, ಇನ್ನೊಂದು ಇದೆಯಲ್ಲ ಬೂಸ್ಟ್, ಅದೇ ಟೈಪೆ ಒಂದು ಇದನ್ನ ಮಾಡಿದಾರೆ ಅವರು. ಅದು ಪೌಡರ್ ಟೈಪ್ ಬರುತ್ತೆ, ಅದು ಮಕ್ಕಳಿಗಂತೂ ಅದು ಉತ್ಕೃಷ್ಟವಾದ ಇದು. ನಾನೇ ಅನುಭವಿಸಿದೆ, ನಾನು ತಗೊಂಡು ಹೋಗ್ಬಿಟ್ಟು ನನ್ನ ಮೊಮ್ಮಕ್ಕಳಿಗೆಲ್ಲ ಕೊಡ್ತೀನಿ, ಅವ್ರು ಕುಡಿಯಕತ್ತಿದ ಮೇಲೆ ಅದೇ ತರಬೇಕು ಅಂತಂದು ಹೇಳಿ ಆಸೆ ಪಡ್ತಾರೆ. ಅಷ್ಟು ದುಬಾರಿನೂ ಇರಲ್ಲ, ಚೀಪ್ ಆಗಿರುತ್ತೆ, ರೈತರು ಬೆಳೆದದ್ದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಕ್ಯಾಂಪಸ್ನವ್ರು ಮಾಡಿದ್ದಾರೆ. ಇದ್ರ ಉಪಯೋಗ ಪಡಿಬೇಕು ಅಂತ ನಾನು ಅನಿಸ್ತೇನೆ. ಈ ಚಾಕ್ಲೇಟು ಅಷ್ಟೇ, ಅಂಗಡಿಯಲ್ಲಿ ಬೇರೆ ಚಾಕ್ಲೇಟ್ ತಗೊಳಕ್ಕೆ ಓಡಾಡ್ತಾರೆ, ಬಟ್ ರೈತರು ಬೆಳೆದಂತ ಈ ಕ್ರಸ್ಟ್ ಅಂತ ಬಂದಿದೆ, ಕ್ರಸ್ಟ್ ಚಾಕ್ಲೇಟು ಯಾವುದೇ ಚಾಕ್ಲೇಟ್ಗಿಂತ ಕಡಿಮೆ ಇಲ್ಲ, ಅದನ್ನ ನಾವು ಬಳಸೋದೇ ಇಲ್ಲ. ರೈತರು ಎಲ್ಲಿವರೆಗೂ ತಾವು ಬೆಳೆದದ್ದನ್ನ ನಾವು ವ್ಯಾಲ್ಯೂ ಅಡಿಷನ್ ಆಗಿ ಬರುತ್ತೆ, ಆ ವ್ಯಾಲ್ಯೂ ಅಡಿಷನ್ ಆಗಿರೋದನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ಅದನ್ನ ಬಳಸೋದ ಪದ್ಧತಿ ನಾವು ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೂ ನಾನು ಕರೆ ಕೊಡೋದು ಅಷ್ಟೇನೆ. ನೀವು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಅಂದ್ರೆ ನಮ್ಮ ಕ್ಯಾಂಪ್ಕೋಸ್ ಚಾಕ್ಲೇಟ್ ಅನ್ನು ಹೆಚ್ಚು ಬಳಸಬೇಕು ಅಂತ. ಈಗ ತಮ್ಮ ಅನುಭವದಲ್ಲಿ ಸರ್, ಈ ಕೋಕೋ ಬೆಳೆಯಲ್ಲಿ ಏನು ಒಂದು ಸಮಸ್ಯೆ ಕಂಡಿದ್ದೀರಾ? ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇಲ್ಲ ಕೀಟ ರೋಗಗಳಾಗಿರ್ಬೋದು. ಯಾಕಂದ್ರೆ ಇದು ನೀವೇನ್ ಹೇಳ್ತಾ ಇರಿ ದರಿದ್ರ ಬೆಳೆ ಅಂತ ಹೇಳಿದ್ರಿ, ಅಂದ್ರೆ ಏನು ಇದಕ್ಕೆ ಬೇಕಾಗಿಲ್ಲ, ಯಾವುದೇ ಒಂದು ಸಿಂಪರಣೆ ಬೇಕಾಗಿಲ್ಲ, ಯಾವುದೇ ಒಂದು ಹೆಚ್ಚಿನ ಒಂದು ಮುತುವರ್ಜಿ ಬೇಕಾಗಿಲ್ಲ. ಆದ್ರೂ ನಿಮ್ಮ ಅನುಭವದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇವ್ರು ಹೇಳೋದು ಸರಿ ಇದೆ. ಈ ಹಣ್ಣು ಇದೆಯಲ್ಲ, ಹಣ್ಣು ಸೀತಾಫಲದ ಹಣ್ಣಿನಂಗೆ ಇರುತ್ತೆ ಒಳಗಡೆ ಇದು ಪಫು, ಅದು ತುಂಬಾ ರುಚಿಯಾಗಿರುತ್ತೆ. ಅದರ ಮೇಲೆ ಎಲ್ಲರೂ ಕಣ್ಣು ಇರುತ್ತೆ, ಹಕ್ಕಿ ಪಕ್ಷಿಗಳಿಂದ ಹಿಡಿದು ಇಲಿಗಳಿಂದ ಹಿಡಿದು ಅಳಿಲುಗಳಿಂದ ಹಿಡಿದು ನರಿಗಳು ಸಹ ಬರ್ತವೆ. ಹೌದು, ಇದು ನಮ್ಮ ಅನುಭವದಲ್ಲಿ. ಆಮೇಲೆ ಹೆಚ್ಚಾಗಿ ನನ್ನ ತೋಟ ಇರೋದು ಸ್ಕೂಲ್ ಪಕ್ಕದಲ್ಲೇನೆ, ಬಹಳ ಜನ ಹುಡುಗರು ಸಂಜೆ ಹೊತ್ತು ಬಂದು ಅಲ್ಲಿ ಕೋಕೋ ಹರ್ಕೊಂಡು ತಿಂದು ಹೋಗ್ತಾರೆ. ನಾ ಹೇಳಿದ್ರೆ ತಿನ್ರಿ, ಬೀಜ ಇಲ್ಲೇ ಹಾಕೋಗಿರಿ ಅಂತ ಹೇಳ್ಬಿಡ್ತಿದ್ದ. ಯಾಕಂದ್ರೆ ಮಕ್ಕಳು ತಿನ್ಬೇಕು ಅಂತ ಆಸೆ ಪಡ್ತಾರೆ, ತಿನ್ರಪ್ಪ ಮತ್ತೆ ಕೋಕೋ ಬೀಜ ಮಾತ್ರ ತಗೊಂಡು ಹೋಗ್ಬೇಡಿ, ಬೀಜ ಎಲ್ಲ ಪುಟ್ಟಿ ಇರ್ತೇನೆ ಪುಟ್ಟಿಲಿ ಹಾಕೋಗ್ರಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇಷ್ಟೆಲ್ಲ ತಿಂದು ಉಳಿದದ್ದು ನನಗೆ ಬಂದಿರತಕ್ಕಂಥದ್ದು ಅಲ್ಲಿ ಹಕ್ಕಿ ಪಕ್ಷಿಗಳು ತಿಂತವೆ, ಇಲಿ ಮತ್ತು ಅಳಿಲುಗಳು ತಿಂದು ಪ್ರಾಣಿ ಪಕ್ಷಿಗಳು ತಿಂದು ಉಳಿದದ್ದರಲ್ಲೇ ನಾನು ಅಷ್ಟು ಲಾಭ ಮಾಡಿದ್ದೀನಿ ಅಂದಾಗ ಯೋಚನೆ ಮಾಡ್ಬೇಕು. ರೈತರು ನಾವು ಯಾವುದೇ ಬೆಳೆ ಪೂರ್ತಿ ನಮಗೆ ಸಿಗಲ್ಲ, ನೀವು ಭತ್ತ ಹಾಕಿದ್ರೆ ಎಲ್ಲ ಗುಬ್ಬಿಯ ಪಕ್ಷಿ ಎಲ್ಲ ತಿಂದು ಹೋಗ್ತವೆ, ಎಲ್ಲ ಬೆಳೆಯಲ್ಲೂ ಎಲ್ಲ ತಿಂದು ಉಳಿದದ್ದೇ ನಮಗೆ ಸಿಗೋದು. ಆದರೆ ಇದನ್ನು ಪ್ರೊಟೆಕ್ಷನ್ ಮಾಡಿದ್ರೆ ದೊಡ್ಡ ಲಾಭ ಆಗ್ತದೆ, ಪ್ರೊಟೆಕ್ಷನ್ ಮಾಡ್ಕೋಬೇಕು. ನಾನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ, ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ಯಾಕೆಂದ್ರೆ ತಿನ್ನೋ ವಸ್ತು ತಿನ್ಲಿ ಅಂತ ಹೇಳ್ಕೈ ಬಿಟ್ಬಿಡ್ತೀನಿ ಅಷ್ಟೇ. ಮತ್ತೆ ಈಗ ಕೀಟ ರೋಗಗಳ ಬಗ್ಗೆ ಏನಾದರೂ ನಿಮ್ಮ ಅನುಭವದಲ್ಲಿ? ಅದು ಕೆಲವು ಸರಿ ಕೀಟಗಳು ಬರುತ್ತೆ, ಯಾವಾಗಾದ್ರೂ ಒಂದ್ಸರಿ ಒಂದ್ ಸ್ಪ್ರೇ ಕೊಡೋದು ಮುಖ್ಯ. ಬಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಕಂಪ್ಲೀಟ್ ಈ ಕಾರ್ಲ್ ರೋಗ ಬರುತ್ತೆ, ಸಣ್ಣ ಕಾಯಿದ್ದಾಗ್ಲೇನೆ ಸ್ವಲ್ಪ ಕಪ್ಪಾಗಿ ಹಾಳಾಗೋಗುತ್ತೆ. ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕು ಅಂದ್ರೆ ತೋಟಗಾರಿಕೆ ಇಲಾಖೆ ಕೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಉಪಚಾರ ಮಾಡಿದ್ರೆ ಇನ್ನೂ ಹೆಚ್ಚು ಇಳುವರಿ ತಗೋಬಹುದು ಅಂತ ನನಗೆ ಅನಿಸ್ತದೆ. ಕೂಲಿ ಆಳುಗಳ ಒಂದು ಲಭ್ಯತೆ ಎಲ್ಲ ಕಡೆನೂ ಕಾಡ್ತಾ ಇದೆ ಸರ್, ತಮ್ಮ ಅನುಭವದಲ್ಲಿ ಹೇಗೆ ನೀವು ಕೂಲಿ ಆಳುಗಳ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಾ? ಇಲ್ಲ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಆಧುನಿಕ ಉಪಕರಣಗಳ ಒಂದು ಬಳಕೆ ಮಾಡ್ಕೊಂಡ್ಬಿಟ್ಟು ಇದರ ಕೂಲಿ ಆಳುಗಳ ಒಂದು ಲಭ್ಯತೆ ಅಥವಾ ಅವರ ಒಂದು ಅವಲಂಬನೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಹೇಗೆ? ಸರ್, ಇದರಲ್ಲಿ ಸಮಸ್ಯೆ ಇರೋದು ಒಂದೇನೆ, ಅದನ್ನು ಪಿಕ್ ಮಾಡಬೇಕು, ಅದನ್ನ ನಾವು ಒಡೆದು ಬಿಟ್ಟು ಪ್ರೊಸೆಸಿಂಗ್ ಮಾಡಿ ಮತ್ತೆ ಪರ್ಮಿಟೇಷನ್ ಆಗ್ಬೇಕದು. ಪರ್ಮಿಟೇಷನ್ ಆದ ಮೇಲೆ ಬೀಜನ ನಾವು ಡ್ರೈಯರ್ಗೆ ಹಾಕ್ತೀವಿ, ಅದು ಪ್ರೊಸೀಜರ್ ಇರೋದು. ಇದು ಕಾಯಿ ಕೀಳೋದು ಒಂದೇ ಸಮಸ್ಯೆ, ಕಾಯಿ ಕೀಳ್ಬೇಕು, ಕೀಳ್ಬಿಟ್ಟು ಒಡಿಬೇಕು, ಒಡೆದು ಒಂದು ವಾರ ಅದನ್ನ ಬುಟ್ಟಿಲಿ ಹಾಕಿ ಇಡಬೇಕು. ಇದೇನು ಲೋಳೆ ಅಂತ ಸಹ ಇದಿರುತ್ತೆ, ಅದು ಕಂಪ್ಲೀಟ್ ಇಳಿಯುತ್ತೆ, ಇಳಿದ ಮೇಲೆ ಅದು ಸ್ವಲ್ಪ ಡ್ರೈ ಆಗ್ತದೆ, ಬೀಜ ಬಾದಾಮಿ ಬೀಜದಂಗೆ ಇರುತ್ತೆ, ನೋ ಡಿಫ್ರೆನ್ಸ್ ಅಟ್ ಆಲ್. ಆ ಬೀಜನ ತೆಗೆದು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದ್ 3-4 ದಿವಸ ಒಣಗಿಸ್ಬಿಟ್ರೆ ತಗೊಂಡು ಹೋಗೋದು. ನೀವ್ ಹೇಳದಾಗ ಕೂಲಿ ಆಳಿನ ವಿಚಾರದಲ್ಲಿ ಈ ವಿಷಯ ಹೇಳ್ತೀನಿ. ಸಣ್ಣ ಸಣ್ಣ ರೈತರಿಗೆ 4-3 ಎಕರೆ ಇರ್ತಕ್ಕಂಥವ್ರು, ಮನೆ ಮಾಡೋರಿಗೆ ನಮಗೆ ಆ ತೋಟದಲ್ಲಿ 365 ದಿನ ಕೆಲಸ ಇರೋದಿಲ್ಲ. ಅಡಿಕೆ ಅಂತಂದ ಹೇಳಿದ್ರೆ ಅಡಿಕೆ ಕಾರ್ಯಕ್ರಮ ಶುರುವಾಗದೆ ಸೆಪ್ಟೆಂಬರ್ ನಂತರ, ಅಲ್ಲಿವರೆಗೂ ನಮಗೇನು ಕೆಲಸನೇ ಇರಲ್ಲ. ಗೊಬ್ಬರ ಹಾಕೋದು ನೀರು ಹಾಸೋದು ಇದ್ದೇ ಇರ್ತದೆ ತೋಟದಲ್ಲಿ, ಅದನ್ನ ಬಿಟ್ಟರೆ ಕೆಲಸ ಕಡಿಮೆ ಇರೋ ನಾವು ರೈತರು, ಸಣ್ಣ ಪುಟ್ಟ ರೈತರು ಇದನ್ನ ಹಾಕೊಂಡ್ರೆ 365 ದಿನ ಕೆಲಸ ಇರಂಗೆ ಮಾಡ್ಕೊಂಡು ಸಂಪಾದನೆ ಮಾಡಲಿಕ್ಕೆ ಇದು ಒಳ್ಳೆ ಯೋಜನೆ ಅಂತ ನನಗೆ ಅನಿಸ್ತದೆ. ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ, ಇದು ತಮ್ಮ ಅನುಭವದಲ್ಲಿ ಈ ಒಂದು ಮಾರುಕಟ್ಟೆ ಧಾರಣೆ ಏರಿಳಿತ ಆಗೋದೇನಾದ್ರೂ ಕಂಡಿದ್ದೀರಾ ಅಥವಾ ಒಂದೇ ಸ್ಥಿರವಾದ ಒಂದು ಧಾರಣೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ನಾವು ಯಾವಾಗ್ದು ಬೆಳೆ ಬೆಳೆಯೋದೇನಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ. ಈಗ ನಾನು ಕೋಕೋನು ಹಾಕಿದ್ದೀನಿ, ಕಾಳುಮೆಣಸು ಇದೆ ನಂದ್ರಲ್ಲಿ, ಕಾಳುಮೆಣಸು ಸಹ ನಂದು ತುಂಬಾ ಇದೆ, ಕಾಳುಮೆಣಸು ಹಾಕಿದ್ದೀನಿ. ಅವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನ ಅವಲಂಬಿಸಿರೋದು. ಈ ಕೋಕೋನು ಅಷ್ಟೇನೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅನ್ನ ಅವಲಂಬಿಸಿರೋದು. ವೆಸ್ಟರ್ನ್ ಕಂಟ್ರಿಗಂತೂ ಇದು ಬೇಕೇ ಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಚಾಕ್ಲೇಟ್ ಮತ್ತು ಕ್ರೀಮ್ ಅನ್ನು ಹೆಚ್ಚಿಗೆ ತಿನ್ನೋದ್ರಿಂದ, ಚಾಕ್ಲೇಟು ಮತ್ತು ಇದು ಐಸ್ ಕ್ರೀಮು ಈ ತರ ಸಂಬಂಧಪಟ್ಟದ್ದೆಲ್ಲ ತಿನ್ನೋದ್ರಿಂದ ಅವ್ರಿಗೆ ಹೆಚ್ಚು ಬೇಕಾಗ್ತದೆ. ಇದು ಇಲ್ಲೇನಾಗುತ್ತೆ ಅಂದ್ರೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಈ ಸರಿ ಕೆಲವು ಚಂಡಮಾರುತ ಇದರಿಂದ ಸ್ವಲ್ಪ ತೊಂದರೆ ಆಗಿ ಬೆಳೆ ಬರಲಿಲ್ಲ. ಹಾಗಾಗಿ ನನಗೆ 90,000 ರೂಪಾಯಿ ಕ್ವಿಂಟಲ್ ನಂಗೆ ನನಗೆ 2 ಕ್ವಿಂಟಲ್ ಮಾರಿದ್ದೆ, ನನಗೆ ನಿಜವಾಗ್ಲೂ ಸಂತೋಷ ಕೊಡುವಂತ ವಿಚಾರ. ಯಾವ ಬೆಳೆಲೂ 1 ಕ್ವಿಂಟಲ್ 90,000 ನಾವು ನೋಡೇ ಇಲ್ಲ ರೈತರು. ಬೇರೆ ಯಾವ್ದಾವ ಏಲಕ್ಕಿ ಲವಂಗ ಸಾಂಬಾರು ಬೆಳೆಗಳು ಬಿಟ್ರೆ ಬೇರೆ ಇದರಲ್ಲಿ ಇಲ್ಲ. ಇದಕ್ಕೆ ಸಾಂಬಾರ್ ಬೆಳೆಗೆ ಕೆಲಸ ಬಹಳ ಇರುತ್ತೆ, ಇದು ಸಾಂಬಾರ್ ಬೆಳೆ ಹಂಗಲ್ಲ, ಇದು ಬಹಳ ಸುಲಭವಾದ ಬೆಲೆ, ಮೈನು ಇದಂಗ್ ಕೆಲಸ ಮಾಡ್ಕೊಂಡು ಹೋಗ್ಬಹುದು. ಹಣ್ಣು ಕಿತ್ತು ಒಡೆದು ಮಾಡೋದು ಅದು ದೊಡ್ಡ ಕೆಲಸ ಅಲ್ಲ. ನಾವು ಸಣ್ಣ ಪುಟ್ಟ ಹುಡುಗರು ನಚ್ಚಿ ಕೆಲಸ ಮಾಡಬಹುದು, ಮನೆಯಲ್ಲಿದ್ರೆ ಮಕ್ಕಳು ಸಹ ಕಿತ್ತು ಮಾಡಬಹುದು. ಆ ಕೆಲಸ ಮಾಡೋದ್ರ ಮೂಲಕ ನಮಗೇನ್ ಲೇಬರ್ಸ್ ತೊಂದರೆ ಆಗಿಲ್ಲ, ನಮ್ಗೆ ಲೇಬರ್ಸ್ ಇದಾರೆ, ನಮ್ ಕಾಯಂ ಲೇಬರ್ಸ್ ಇದಾರೆ. ಅವರು ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ನಮಗೆ ದಿವಸ, ಇದು ನಮಗೆ ದೊಡ್ಡ ಸಮಯ ಅನುಕೂಲ ಆಗಿರೋದು ಅಂದ್ರೆ ತಿಂಗಳಿಗೊಂದು ಇನ್ಸ್ಟಾಲ್ಮೆಂಟ್ ದುಡ್ಡು ಬರ್ತಾ ಇರುತ್ತೆ. ನಮ್ಮ ಲೇಬರ್ಸ್ ಗೆ ಎರಡು ದಿವಸ ಪಿಕ್ ಮಾಡ್ತಾರೆ, ಒಂದ್ ದಿವಸ ಪಿಕ್ ಮಾಡ್ಬಿಟ್ಟು ಒಡೆದ್ಬಿಟ್ಟು ಒಣಗಿಸ್ತಾರೆ ಅಷ್ಟೇ. ಹಾಗಾಗಿ ಇದು ಮನೆಯಲ್ಲಿ ಮಾಡೋರಿಗೆ ಮಾತ್ರ ತುಂಬಾ ಉಪಕಾರ ಅಂತ ನನಗೆ ಅನಿಸ್ತದೆ. ಇದು ಸಂಸ್ಕರಣೆ ಮಾಡೋದಾದ್ರೆ ಈಗ ನಾವು ಬೆಳೆದ್ಬಿಟ್ಟು ಸಂಸ್ಕರಣೆ ಮಾಡಕ್ಕೆ ಬೇರೆ ಹತ್ರ ಕೊಡೋದು ಉತ್ತಮ ಅಂತೀರಾ, ಅಥವಾ ನಾವೇ ಸಂಸ್ಕರಣಾ ಘಟಕನ ಇದು ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಾ ಸರ್? ಇದು ಹಸಿ ಬೀನ್ಸ್ ತಗೊಳ್ಳೋದಕ್ಕೆ ಈಗ ಕ್ಯಾಂಪ್ಕೋಸ್ ನವರು ಡೈರೆಕ್ಟ್ ಆಗಿ ತಗೋತಾರೆ, ಪರ್ಚೇಸ್ ಮಾಡ್ತಾರೆ, ಕಾಯಿನೇ ತಗೊಂಡ್ಬಿಡ್ತಾರೆ, ಕಾಯಿನೇ ತಗೋತಾರೆ. ಕಾಯಿ ಬೇಡಪ್ಪ ನಾನು ಸಂಸ್ಕರಣೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಪಿಕ್ ಮಾಡಿ ಗಾಡಿಲಿ ಹಾಕೊಂಡು ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಒಂದು ಕ್ಯಾಂಟರ್ ಮಾಡ್ಕೊಂಡು ತಗೊಂಡು ಹೋದ್ರೆ ಸಾಗರದಲ್ಲೇ ತಗೋತಾರೆ. ಇವತ್ತು 130 ರೂಪಾಯಿ ಕೆ ಜಿ ಇದೆ ಹಸಿ ಬೀನ್ಸ್, 130 ರೂಪೀಸ್ ಪರ್ ಕೆ ಜಿ. ಅಲ್ಲಿಗೆ ಎಷ್ಟಾಯ್ತು, ಒಂದು ಕ್ವಿಂಟಾಲ್ಗೆ 13,000 ರೂಪಾಯಿ ಆಯ್ತು ಹಸಿ ಬೀನ್ಸ್. ಸಾಲದ ನಮಗೆ ಒಂದು ಬುಡಕ್ಕೆ ಕನಿಷ್ಠ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ನಮ್ಮ ಲೆಕ್ಕಾಚಾರ 2 ಕೆಜಿಯಷ್ಟು ಬೀಜ ಬಂದಿದೆ ಒಂದು ಬುಡದಲ್ಲಿ, ಒಂದು ಗಿಡಕ್ಕೆ 2 ಕೆಜಿಯಷ್ಟು ಬೀಜ ಬಂದಿದೆ. ತೂಕ ಮಾಡಿ ನೋಡಿದಂತೆ 2 ಕೆಜಿ ಬೀಜ ಬಂದಿದೆ. ನಮಗೆ 250 ಕೆಜಿ ಆದ್ರೆ ಎಷ್ಟಾಯ್ತು, 250 ಗಿಡಕ್ಕೆ ಎಷ್ಟಾಯ್ತು, 5 ಕ್ವಿಂಟಾಲ್ ಆಯ್ತು. 5 ಕ್ವಿಂಟಾಲ್ ಅಂದ್ರೆ ನಮಗೆ ಈಗ 40,000 ರೂಪಾಯಿ 44,000 ರೂಪಾಯಿ ಇವತ್ತು ನಾ ಕೊಟ್ಟು ಬಂದಿದ್ದೀನಿ, ಎಷ್ಟಾಯ್ತು ಅಲ್ಲಿಗೆ 225,000 ರೂಪಾಯಿ ಆಯ್ತು. ಹೌದಾ, ಸಾಕಲ್ಲ ನಮಗೆ ರೈತರಿಗೆ. ಇದು ನಾನು ಲೆಕ್ಕ ಹಾಕಿ ನಮ್ಮ ಮಗನಿಗೆ ಹೇಳ್ತಾ ಇದ್ದೆ, ತಮ್ಮ ನೋಡು ನಾವು ಈ ಅಡಿಷನಲ್ ಆಗಿ ಈಗ ಏನು ಕ್ರಾಪ್ ಬರ್ತಾ ಇದೆ, ಕಾಳುಮೆಣಸು ಕೋಕೋ, ಈ ಕೋಕೋ ಬೆಳೆದ ದುಡ್ಡಿನಲ್ಲೇ ನಾವು ಗೊಬ್ಬರ ಇದನ್ನೆಲ್ಲ ಅರೇಂಜ್ ಮಾಡ್ಕೋಬಹುದು, ಲೇಬರ್ಸ್ ಖರ್ಚುನು ಅದೇ ಹೊಡೆದಾಗ್ತದೆ. ನಮಗೆ ಉಳಿಯೋದು ನೆಟ್ ಆಗಿ ಅಡಿಕೆ ಮತ್ತು ಕಾಳುಮೆಣಸಿಂದು, ಇದು ಪ್ರಾಫಿಟ್ ಆಗಿರ್ತಕ್ಕಂಥದ್ದು ನನ್ನ ಅನುಭವದಲ್ಲಿ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 40 ವರ್ಷದಿಂದ ಸರ್ ಅಡಿಕೆ ಬೆಳೆ ಏನಾಗುತ್ತೋ ಏನಾಗುತ್ತೋ ಅನ್ಕೊಂಡೆ ಈಗ 40 ವರ್ಷ ಬಂದಿದ್ದಾರೆ. ನಿಮ್ಮ ಒಂದು ಅನುಭವದಲ್ಲಿ ಮುಂದೆ ಇದರ ಒಂದು ಭವಿಷ್ಯದ ಬಗ್ಗೆ ಏನ್ ಹೇಳಕ್ಕೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾರೇ ಕೇಳ್ರಿ, ಅಲ್ಲ ನಾನು ಇದ್ರ ವಿರೋಧ ಅಲ್ಲ, ಅಡಿಕೆ ಬೆಳೆಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ರೈತರು ಕೂಡ ಹಣ ನೋಡ್ಲಿ ಅವರು ಕೂಡ ಸಂತೋಷವಾಗಿರ್ಲಿ ಆ ವಿಚಾರ ಬೇರೆ, ಆದ್ರೆ ಈ ಒಂದು ಬೆಳೆಯ ಭವಿಷ್ಯ ಅಂದ್ರೆ ನಾವು ಅನ್ನದ ಬಟ್ಟಲ್ನ ಬೇರೆ ಕಡೆ ಸರಿಸ್ಬಿಟ್ಟು ಅಡಿಕೆ ಬೆಳೆದು ನನಗೆ ಯಾಕೋ ಒಂಥರ ಅಸಮಾಧಾನ ಇದೆ. ಸೊ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಅಡಿಕೆ ಬೆಳೆ ವಿಸ್ತರಣೆ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಯಾವ್ಯಾವ ಕಮರ್ಷಿಯಲ್ ಕ್ರಾಪ್ ಬರುತ್ತೆ ಆ ಕಮರ್ಷಿಯಲ್ ಬೆಳೆ ಬರೋದಕ್ಕೆ ಹಾಕೋದಕ್ಕೆ ರೈತ ತಯಾರಿರ್ತಾನೆ. ಸಿಮಿಲ್ಯಾರಿಟಿ ಇನ್ ಇಂಡಿಯಾ ಅಂತಂದು ಹೇಳ್ತಾನೆ ಬಟನ್ ರಚನ್. ಹಾಗಂದ್ರೆ ಒಬ್ಬರು ನೋಡಿ ಒಬ್ರು ಮಾಡ್ತಾರೆ, ಹೇಳ್ತಾರೆ ಪಕ್ಕದ ಮನೇನು 5 ಲಕ್ಷ ಸಂಪಾದನೆ ಮಾಡಿದಾಗ ಅವನು ಭತ್ತ ಬೆಳೀತಾ ಕೂತ್ಕೊಳ್ಳಕ್ ಆಗೋದಿಲ್ಲ. ಆಹಾರ ಸ್ಕೇರ್ಸಿಟಿ ಏನು ಬಂದಿಲ್ಲ ಈ ದೇಶದಲ್ಲಿ, ಆ ಸ್ಕೇರ್ಸಿಟಿ ಬಂದ ನೋಡೋಣ ಒಂದು. ಎರಡನೇದು, ಆಮೇಲೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಅಡಿಕೆ ಅಂತಂದು ಹೇಳಿದ್ರೆ ಅಡಿಕೆಗೆ ತಿಂದು ಉಗಿಯೋ ಮುಖ ಅಂತ. ಅದನ್ನ ಫುಡ್ ಅಲ್ಲ ಅದು, ಅಡಿಕೆ ಇಸ್ ನಾಟ್ ಎ ಫುಡ್. ಫ್ಯೂಚರ್ ಅಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಫ್ಯೂಚರ್ ಅಲ್ಲಿ ಆದಾಗ ಅದನ್ನ ತಡಿಬೇಕು ಅಂತಂದು ಹೇಳಿದ್ರೆ ನಾವು ಮಲ್ಟಿ ಕ್ರಾಪ್ ಸಿಸ್ಟಮ್ ಅಂತ ಅಳವಡಿಸ್ಕೊಂಡು ನಾವು ರೈತರು ಸುದೃಢ ಆಗ್ಬೇಕು ಅನ್ನೋದು ನನ್ನ ಆಸೆ. ಒಟ್ಟಾರೆಯಾಗಿ ಖರ್ಚು ಮತ್ತು ವೆಚ್ಚ ಹೋಗಿ 1 ಎಕರೆಗೆ ಕನಿಷ್ಠ ಒಂದು ನಮ್ಮ ರೈತ ಬಾಂಧವರು ಅಥವಾ ನೀವು ಎಷ್ಟು ಲಾಭ ನಿರೀಕ್ಷೆ ಮಾಡಬಹುದು, ಎಷ್ಟು ಲಾಭ ಬರಬಹುದು ಮತ್ತೆ ಎಷ್ಟು ಲಾಭ ಬರುತ್ತೆ ಸರ್? ಕೂಕದಲ್ಲಿ ನಾವು ಖರ್ಚು ಮಾಡೋದೇ ಕಡಿಮೆ ಅಂತ ಹೇಳಿದಾಗ ಪ್ರೊಸೆಸಿಂಗ್ ಖರ್ಚೇ ಹೆಚ್ಚು ಬರ್ತಾ ಇರೋದು ನಮಗೆ. ಇನ್ನು ನಾವು ಗೊಬ್ಬರ ಇದಕ್ಕೆ ನಾವು ಗೊಬ್ಬರನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಒಂದ್ಸರಿ 2 ಸರಿ ಸ್ಪ್ರೈಕ್ ಮಾಡ್ತೀವಿ ಅಷ್ಟೇ, ಅದೆಲ್ಲ ಲೆಕ್ಕಾಚಾರ ಅಲ್ಲ. ಮೇರ್ ಒಂದು 4-5 ಸಾವಿರ ರೂಪಾಯಿ ಖರ್ಚಾಗಬಹುದು ಅಷ್ಟೇನೆ, ಹೆಚ್ಚು ಖರ್ಚು ಮಾಡೋದಿಲ್ಲ ಅದರಲ್ಲಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರು ಅಥವಾ ಕೋಕೋ ಬೆಳೆ ತಗೊಳ್ಬೇಕು ಅನ್ನೋರಿಗೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ. 9-4-4-8-6-2-7-6-6-1. ಧನ್ಯವಾದ ಸರ್. ಇದುವರೆಗೆ ತಾವು ಅಡಿಕೆ ಮುಖ್ಯ ಬೆಳೆಯಲ್ಲಿ ಕೋಕೋ ಬೆಳೆನೆ ಯಾಕೆ ತಗೊಳ್ಬೇಕು, ಇದರಿಂದ ಏನ್ ಲಾಭ ಇದೆ, ಇದು ಯಾವ ರೀತಿಯಿಂದ ಆರ್ಥಿಕ ಸುಧಾರಣೆಯನ್ನ ಮಾಡುತ್ತೆ, ನಮ್ಮ ರೈತರ ಜೀವನ ಹಸನ್ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಸಂದರ್ಶನ ರೂಪದಲ್ಲಿ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರ ಒಂದು ಬಳಗಕ್ಕೆ ಅಂದ್ರೆ ದಾವಣಗೆರೆ, ಚಿತ್ರದುರ್ಗ, ಮಂಗಳೂರು, ಮಡಿಕೇರಿ, ಹಾಸನ, ಶಿವಮೊಗ್ಗ ಈ ಒಂದು ಪ್ರಾಂತ್ಯಕ್ಕೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಕೋಕೋ ಬೆಳೆಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿ ಅಂತ ನಾನು ರೈತರಲ್ಲಿ ಕೇಳ್ಕೊತೀನಿ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9481572600. ಇನ್ನೊಮ್ಮೆ ಕೇಳಿ 9481572600. ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಮುಖ್ಯವಾಗಿ ಕೊಕ್ಕೋ ಅಂತರ್ಬೆಳೆಯಾಗಿ ನಿರ್ವಹಣೆ ಈ ಕುರಿತು ಶಿಕಾರಿಪುರ ತಾಲೂಕು ಶಿಕಾರಿಪುರ ಜಿಲ್ಲೆಯ ಪ್ರಗತಿಶೀಲ ಕೃಷಿಕರು ಹಾಗೂ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶ್ರೀ ನಗರದ ಮಹದೇವಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದವರಿಂದ ಮದುವೆ ಪದ. Yeah. ಗ್ಯಾ ಇದುವರೆಗೂ ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದವರಿಂದ ಮದುವೆ ಪದ ಕೇಳಿದಿರಿ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ರೈತ ಬಂಧುಗಳೇ, ನಾಳಿನ ಮತ್ತೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು. ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಬಿಟ್ಟು, ಹೊತ್ತು ಹೊತ್ತಿಗೆರಡು ಸುತ್ತು ತಿಂದ್ಕೊಳ್ಳೆ, ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMV ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ಎಲ್ಲಾಯ್ಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವಿನ